ಒಡಲಲಿ ನೂರಾರು ನೋವುಗಳು, ನಡುಗಿವೆ ಕಾಡಿನ ಜೀವಗಳು, ಒಡಲಲಿ ನೂರಾರು ನೋವುಗಳು. ಕೊಡಲಿಯ ಹಿಡಿದು ಒಡಲನ್ನು ಬಗೆದು ಮರುಗಿವೆ ಮರಪಕ್ಷಿ ಪ್ರಾಣಿಗಳು, ಮರುಗಿವೆ ಮರಪಕ್ಷಿ ಪ್ರಾಣಿಗಳು, ನಡುಗಿವೆ ಕಾಡಿನ ಜೀವಗಳು. ಪರಿಸರ ಗೀತೆ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.